ಸಿಂಪರಣೆ ಮಾಡಬಹುದು. ಹೆಂಗಂದ್ರೆ ಅದರಲ್ಲಿ ಮತ್ತೆ 2 ಕೆಜಿ ಹಸಿಮೆಣಸಿನಕಾಯಿಯನ್ನ 1200 ಮಿಲಿಲೀಟರ್ ಏನಂದ್ರೆ ನೀರಿನಲ್ಲಿ ಅದನ್ನ ರುಬ್ಬಿ ಇವೆರಡೂ ದ್ರಾವಣಗಳನ್ನ ಸುಮಾರು 400 ಲೀಟರ್ನಲ್ಲಿ ಮಿಶ್ರಣ ಮಾಡಿ ಒಂದು ಎಕರೆಗೆ ಇದನ್ನ 400 ಲೀಟರ್ 1 ಎಕರೆ ಅಥವಾ 2 ಎಕರೆ ತನಕ ಕೂಡ ವಿವಿಧ ಬೆಳೆಗಳ ಮೇಲೆ ಅವಲಂಬನೆ ಆಗಿರ್ತದೆ ಅಷ್ಟು ನಾವು ಸಿಂಪರಣೆ ಮಾಡಬಹುದು. ಇದು ಸಾಮಾನ್ಯವಾಗಿ ಬಹಳಷ್ಟು ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನಂತಂದ್ರೆ ಕೆಲವು ಸಸ್ಯಗಳದ್ದು ಬೇವು, ಬಜೆಗೇರು, ಸೀತಾಫಲ ಅಂತಿದೆ, ಲಕ್ಕಿ ಅಂತಿದೆ, ಬಳ್ಳಾರಿ ಜಾಲಿ, ಹೊಂಗೆ, ತಂಬಾಕು ಇಂಥವುಗಳನ್ನು ಕೂಡ ಬಹಳಷ್ಟು ರೈತರು ಏನ್ ಮಾಡ್ತಾರೆ ಬದುಗಳ ಮೇಲೆ ಹಾಕಿರ್ತಾರೆ. ಅಂಥವುಗಳ ಎಲೆಗಳಿರ್ಬೋದು, ಅವುಗಳ ಒಂದು ಕಾಯಿಗಳನ್ನು ಆರಿಸಿ ಅವುಗಳನ್ನು ಕುಟ್ಟಿ ಪುಡಿ ಮಾಡಿ ಒಂದು ಬ್ಯಾರಲ್ ನೀರಿನಲ್ಲಿ ಇಟ್ಟು ಸುಮಾರು 2-3 ವಾರ ಅಥವಾ 3-4 ವಾರ ಅವುಗಳಲ್ಲಿ ಹಾಕಿ ನಂತರ ಅವುಗಳನ್ನು ಈ ನೀರಾವರಿ ಮುಖಾಂತರವನ್ನು ಕೊಡ್ಬೋದು ಅಥವಾ ಅದನ್ನು ಸರಿಯಾಗಿ ಸೋಸಿ ಅವುಗಳನ್ನು ಕೂಡ ಸಿಂಪರಣೆ ಮಾಡ್ಬೋದು. ಹೀಗೆ ನಾವು ಈ ರೀತಿ ಏನಂದರೆ ಸಸ್ಯಜನ್ಯ ಕೀಟನಾಶಕಗಳನ್ನು ಕೂಡ ನಾವೇ ತಯಾರು ಮಾಡಿಕೊಂಡು ಕೂಡ ಹಾಳು ಮಾಡ್ಬೋದು. ಅದೇ ರೀತಿ ಏನಂದರೆ ಈಗ ಎರೆಹುಳ ಗೊಬ್ಬರ ಅಂತಿದೆ. ಎರೆಹುಳ ಗೊಬ್ಬರದಲ್ಲಿ ಏನಂದರೆ ನಾವು ಈಗ ಬೇವಿನ ಹಿಂಡಿಯನ್ನು 10% ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನಾವು ಈ ಸಸಿ ಮಡಿಯಲ್ಲಿ ಹಾಕೋದ್ರಿಂದ ಅಥವಾ ಹೊಲಗಳಲ್ಲಿ ಹಾಕೋದ್ರಿಂದ ಈ ಗಿಡಗಳಿಗೆ ಏನಂತಂದ್ರೆ ಸಾಮಾನ್ಯವಾಗಿ ಈ ಕೀಟಗಳಿಗೆ ನಿರೋಧಕ ಶಕ್ತಿ ಬಂದು ನಾವು ಹತೋಟಿ ಮಾಡಬಹುದು ನೋಡ್ರಿ. ಒಳ್ಳೆಯದು ಡಾಕ್ಟರ್ ಶೇಖರಪ್ಪ ಅವರೇ. ಸಾವಯವ ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಈ ಕುರಿತು ಬಹಳ ವಿಸ್ತಾರವಾಗಿನೇ ವಿಷಯವನ್ನ ತಿಳಿಸಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಶೇಖರಪ್ಪ ಅವರೊಂದಿಗೆ ಹೇಮಂತ ರಾಮಡಿಗಿ ಅವರು ನಡೆಸಿದ ಸಂದರ್ಶನ ಕೈದಿರಲ. ಈಗ ಕಾಡಶೆಟ್ಟಿಹಳ್ಳಿಯ ಚನ್ನಬಸಪ್ಪ ಸಂಗಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಒಡಬುಗಳನ್ನು ಕೇಳೋಣಂತ. ಕಾವಲಗಾರನಾಗಿ ದೇವಾಯ ನಮಃ. ಓಂ ಬ್ರಹ್ಮ ದೇವಾಯ ನಮಃ. ತಪಸ್ಸಿಗೆ ಬೆಚ್ಚಿ ಬಂದು ಹೇ ಬ್ರಹ್ಮದೇವರೇ ಯಾರು ಮೇಲೆ ಪಂಚಮಿಂಡ್ರಾಶ್ರಮ ಹೇಳ್ತದೆ ಯಾವ ಬರೋ ಕೇಳು ಕೊಡಲಿಕ್ಕೆ ಸದಾಶಿದ್ದೇನಲ್ಲ. ಇತ್ತರಾಗಿ ಪಂಚಮಿಂಡ್ರಾಸುರನು ಬ್ರಹ್ಮನ ಮಹಾಬಲದಿಂದ ವರವನ್ನು ದಯಪಾಲಿಸಿಕೊಂಡು ದೇವ ಹೇ ದೇವ ಯಾವ ನರ ಮಾನವರಿಂದಲೂ ಯಾವ ಆಯುಧಗಳಿಂದಲೂ ದಿಕ್ಕ ಪಾಲಕರಿಂದಲೂ ಮರಣ ಬಾರದಂತೆ ವರವನ್ನು ದಯಪಾಲಿಸಬೇಕು. ಇತ್ತರಾಗಿ ಪಂಚಮಿಂಡ್ರಾಸುರನಿಗೆ ಬ್ರಹ್ಮನು ವರವನ್ನು ದಯಪಾಲಿಸಿ. ಆರುದ್ರ ಶ್ರೀ ವೀರಭದ್ರ ಎಲ್ಲ ಎಲ್ಲವೋ ಪಂಚಮಿಂಡ್ರಾಸುರನೇ ನೀನು ಕೇಳಿದಂತೆ ವರವನ್ನು ದಯಪಾಲಿಸಿದ್ದೇನೆ. ಪಾಲರ